ಶ್ಯಾಮಲಾ ಮಾಧವ ಇವರ ಆತ್ಮಕಥಾನಕ ಧಾರಾವಾಹಿ ನಾಳೆ ಇನ್ನೂ ಕಾದಿದೆ. ಇದರ ಅಧ್ಯಾಯ 37, ಸಾಧನೆ ಸಿದ್ಧಿಯ ದಾರಿ. ಗಾನ್ ವಿತ್ ದ ವಿಂಡ್ನಂತೆಯೇ ನನ್ನನ್ನು ಬಹುವಾಗಿ ತಟ್ಟಿ ಕಾಡಿದ ಆಂಗ್ಲ ಭಾಷೆಯ ಅಭಿಜಾತ ಕೃತಿ ಷಾರ್ಲೆಟ್ ಬ್ರಾಂಟಿಯ ಜೇನ್ ಏರ್. ಮೂಲಕೃತಿಯ ಮೇಲಿನ ಪ್ರೀತಿಯಿಂದ ನಾನಾಗೇ ಅದನ್ನು ಕನ್ನಡ ನುಡಿಗಿಳಿಸಲು ತೊಡಗಿದ್ದು, ಮಧ್ಯೆ ನನ್ನ ಕೈತಪ್ಪಿ ಹೋದದ್ದು ಈಗಾಗಲೇ ಹೇಳಿಕೊಂಡಿರುವೆ. ಅದನ್ನು ಪುನರಾರಂಭಿಸಿ ಪ್ರತಿ ಅಧ್ಯಾಯವನ್ನು ಬರೆದಂತೆ ನನ್ನ ಇನ್ಬಾಕ್ಸ್ನಲ್ಲಿ ಕಾಪಿಡುತ್ತಾ ಬಂದೆ. ಅಧ್ಯಾಯದಿಂದ ಅಧ್ಯಾಯಕ್ಕೆ ಜೇನ್ ನನಗೆ ಹೆಚ್ಚು ಹೆಚ್ಚು ಪ್ರಿಯಳಾಗುತ್ತಾ ಬಂದಳು. ನನ್ನ ಒಳಗನ್ನೆಲ್ಲ ಸಂಪೂರ್ಣ ಆಕ್ರಮಿಸಿಕೊಂಡಳು. ಸರಳ ರೂಪದ ಬುದ್ಧಿಭಾವಗಳ ಸಂಘರ್ಷದಲ್ಲಿ ಬುದ್ಧಿಯೇ ಮೇಲ್ಮೈ ಆಗುವ ತೀವ್ರತಮ ಭಾವನೆಗಳ ಅಪಾರ ಕಲ್ಪನಾಭಿವ್ಯಕ್ತಿಯ ಸದಾ ಆಂತರ್ಯವನ್ನಳೆವ ಹುಡುಕು ನೋಟದ ಪ್ರೀತಿ ಬಾಂಧವ್ಯಕ್ಕಾಗಿ ತುಡಿವ ಜೇನ್ ನನ್ನ ಮೇಲೆ ಬೀರಿದ ಪರಿಣಾಮ ಅಪಾರ. ಅನುವಾದ ಮುಗಿದರೂ ಜೇನ್ ನನ್ನನ್ನು ಬಿಟ್ಟಗಲಲಿಲ್ಲ. ರಾತ್ರಿ ನಿದ್ರಿಸಲು ಹೋದರೂ ಜೇನ್ ನನ್ನ ಪ್ರಜ್ಞೆಯಲ್ಲಿ ಸ್ಥಿರವಾಗಿದ್ದಳು. ಮೂರ್ಲ್ಯಾಂಡಿನ ಹುಲ್ಲುಗಾವಲಲ್ಲಿ, ಬೆಟ್ಟದ ಕೊರಕಲಲ್ಲಿ ನಾನು ಅವಳ ಜೊತೆ ಹೆಜ್ಜೆ ಹಾಕುತ್ತಿದ್ದೆ. ಮಾಸ್ಟರ್ ಜಾನ್ನ ಕ್ರೌರ್ಯದಿಂದ ಸಿಡಿದೆದ್ದ ಮಿಸ್ಟರ್ ಬ್ರಾಕಲ್ಹರ್ಸ್ಟ್ರ ಭರ್ತ್ಸನಕ್ಕೆ ಈಡಾದ ಮಿಸ್ ಟೆಂಪಲ್ ಅವರ ಕಾರುಣ್ಯದಲ್ಲಿ ಮಿಂದ ಗೆಳತಿ ಹೆಲೆನ್ಲ ಮೃತ್ಯುಶಯ್ಯೆಯಲ್ಲಿ ಅವಳ ಕೊರಳನ್ನಪ್ಪಿ ಮಲಗಿದ ಪುಟ್ಟ ಜೇನ್ ಜೊತೆಗೇ ಇದ್ದಳು. ನರಕದ ಬೆಂಕಿಯಿಂದ ತಪ್ಪಿಸಿಕೊಳ್ಳಲು ಏನು ಮಾಡಬೇಕೆಂಬ ಪಾದ್ರಿಯ ಪ್ರಶ್ನೆಗೆ ಸಾಯದಂತೆ ಆರೋಗ್ಯದಿಂದಿರಬೇಕೆಂದು ಉತ್ತರಿಸಿದ ಜೇನ್. ಆದ ಅನ್ಯಾಯವನ್ನೇ ನೆನಪಿಸುತ್ತಾ ದ್ವೇಷ ಬೆಳೆಸುತ್ತಿರಲು ಈ ಜನ್ಮ ಎಲ್ಲಿಗೂ ಸಾಲದೆಂದು ಗೆಳತಿ ಹೆಲೆನ್ಲಿಂದ ಹೇಳಿಸಿಕೊಂಡ ಜೇನ್. ಅನಾಥಳಾಗಿದ್ದು ಅಂತಸ್ತು ಐಶ್ವರ್ಯಗಳಲ್ಲಿ ತನಗಿಂತ ಮೇಲ್ಮಟ್ಟದಲ್ಲಿದ್ದ ಒಡೆಯ ಮಿಸ್ಟರ್ ರಾಚೆಸ್ಟರ್ಗೆ ತಾನು ಸಮಳೆಂದೇ ಸಾರಿದ ಜೇನ್. ನ್ಯಾಯಾನ್ಯಾಯ ವಿಚಕ್ಷಣೆಯಲ್ಲಿ ಹೃದಯದ ಕರೆಗೆ ಓಗಡದೆ ಕಾದಿದ್ದ ಪ್ರೇಮಲೋಕವನ್ನು ತೊರೆದು ಗೊತ್ತು ಗುರಿ ಇರದೆ ಕಾಡು ಮೇಡುಗಳಲ್ಲಿ ಅಲೆದ ಜೇನ್. ಎಂದೂ ಯಾವುದೂ ಒಂದೇ ಕಾಲಕ್ಕೆ ಹೀಗೆ ದುರ್ಬಲವೂ ಅಷ್ಟೇ ಅದಮ್ಯವೂ ಆದುದಿರಲಿಲ್ಲ ಎಂದು ಮಿಸ್ಟರ್ ರಾಚೆಸ್ಟರ್ಗೆ ಅನಿಸಿದಂತಹ ಜೇನ್. ನಾವು ಸಂಪೂರ್ಣವಾಗಿ ಪ್ರೀತಿಸುವ ವ್ಯಕ್ತಿಗೆ ಕೆಡುಕಿನ ಸಾಧನವಾಗುವ ಭಯ ನನ್ನಂತೆ ನಿಮ್ಮನ್ನು ಎಂದೂ ಕಾಡದಿರಲಿ ಎಂದು ಪರಿತಪಿಸಿದ ಜೇನ್ ನನ್ನ ಕಣ ಕಣದಲ್ಲೂ ಒಂದಾಗಿದ್ದಳು. ಅನುವಾದ ಮುಗಿದು ತಿಂಗಳ ಕಾಲದ ಈ ಅನುರಕ್ತಿ ಆತ್ಮಾನುಸಂಧಾನ ನನ್ನ ನರಮಂಡಲದ ಮೇಲೆ ಪ್ರಭಾವ ಬೀರಿತು. ಸೊಂಟ ನೋವು ಹೆಚ್ಚಿಕೊಂಡಿತು. ಒಂದು ದಿನ ಹಾಸಿಗೆಯಿಂದೇಳುವುದು ಕಷ್ಟವಾದಾಗ ಡಾಕ್ಟರನ್ನು ಕಾಣಲೇಬೇಕಾಯಿತು. ಆರ್ಥೋಪೆಡಿಕ್ ಡಾಕ್ಟರ್ ನೀಡಿದ ಔಷಧಿ ಶರೀರಕ್ಕೆ ಹಿಡಿಸದೆ ಮಕ್ಕಳು ಬಾಂಬೆ ಹಾಸ್ಪಿಟಲ್ಗೆ ಡಾಕ್ಟರ್ ಭರೂಚಾ ಬಳಿಗೊಯ್ದರು. ಸಂಪೂರ್ಣ ತಪಾಸಣೆಯಾಯಿತು. ಆ ನಿಟ್ಟಿನಲ್ಲಿ ಪರೀಕ್ಷಿಸಿದ ಫಿಸಿಷಿಯನ್ ಡಾಕ್ಟರ್ ಶೇಖರ್ ಜೀವನ ವಿಧಾನವನ್ನು ಬದಲಿಸಿಕೊಂಡು ಸ್ಟ್ರೆಸ್ನಿಂದ ದೂರಾಗುವಂತೆ ಸಲಹೆ ಇತ್ತರು. ಡಾಕ್ಟರ್ ಭರೂಚಾ ತಪಾಸಣೆಯೆಲ್ಲವೂ ಮುಗಿದು ಕೊನೆಯಲ್ಲಿ ಬ್ಲಡ್ ಪ್ರೆಷರ್ ಬಗ್ಗೆ ಕೇಳಿದಾಗ ನನಗೆಂದು ಪ್ರೆಷರ್ ಇಲ್ಲ ಎಂದೇ ಹೆಮ್ಮೆಯಿಂದ ಹೇಳಿದೆ. ಇರಲಿ, ನೋಡೋಣ ಎಂದು ಪರೀಕ್ಷಿಸಿದ ಡಾಕ್ಟರ್ ವಾಟ್ ಹ್ಯಾವ್ ಯು ಡನ್ ವಿತ್ ಯುವರ್ ಬಿ ಪಿ ಎಂದು ಆತಂಕಿತರಾಗಿ ಉದ್ಗರಿಸಿದರು. ತಿಂಗಳ ಕಾಲ ನಿದ್ರೆ ಇರದೇ ಬಿ ಪಿ ಬಂತೋ, ಬಿ ಪಿಯ ಕಾರಣ ನಿದ್ರೆ ಇರಲಿಲ್ಲವೋ ಯಾರರಿಯಬಲ್ಲರು? ಅಂತೂ ಹೊಸದಾಗಿ ಮಾತ್ರೆಗಳು ಬಂದವು. ವಿಟಮಿನ್ D3 ಅಗತ್ಯಕ್ಕಾಗಿ ಆರ್ಥೋಪೆಡಿಕ್ ಕೊಟ್ಟಿದ್ದ ಮಾತ್ರೆ ಶರೀರಕ್ಕೆ ಹೊಂದಿರದಿದ್ದುದರಿಂದ ಬಹಳಷ್ಟು ಧ್ಯಾನಿಸಿ ವಿದೇಶಿ ಸರಬರಾಜಿನ ಬಹುವೆಚ್ಚದ ಹೋಸೋಮ್ಯಾಕ್ಸ್ ಮಾತ್ರೆಯನ್ನು ಬರೆದಿತ್ತರು. ವಾರಕ್ಕೊಮ್ಮೆ ಬರಿಹೊಟ್ಟೆಗೆ ಒಂದು ಲೋಟ ನೀರಿನೊಡನೆ ಸೇವಿಸಿ ಗಂಟೆ ಬಿಟ್ಟು ಪೂರ್ಣಾಹಾರ ತೆಗೆದುಕೊಳ್ಳುವಂತೆ ಡಾಕ್ಟರ್ ಸಲಹೆ ಇತ್ತರು. ಎಲ್ಲೂ ಸಿಗದ ವಿದೇಶದಿಂದ ತರಿಸಬೇಕಾದ ಈ ಮಾತ್ರೆಯನ್ನು ಬಹಳ ಪ್ರಯತ್ನದಿಂದ ಪಡೆಕೊಳ್ಳುವಂತಾಯಿತು. ಜೊತೆಗೆ ಮೆಟಿಲ್ಡಾ ER ಎಂಬ ಉತ್ತಮ ಕ್ಯಾಲ್ಸಿಯಂ ವಿಟಮಿನ್ ಮಾತ್ರೆಯೊಂದು, ಕ್ಯಾಲ್ಸಿಮ್ಯಾಕ್ಸ್ ಒಂದು, ಕೊಲೆಸ್ಟ್ರಾಲ್ ನಿಯಂತ್ರಣಕ್ಕೆ ರೋಸೋವಾಸ್ ಒಂದು, ಹಾಗೂ ಬ್ಲಡ್ ಥಿನ್ನರ್ ಎಕೋಸ್ಪೋರಿನ್ ಒಂದು, ಹೀಗೆ ಮಾತ್ರೆಗಳ ಭಂಡಾರವೇ ಬಂತು. 13 ವರ್ಷಗಳ ಹಿಂದೆ 2000 ನವೆಂಬರ್ 14 ನನಗಾದ ಆಘಾತ ಒಂದು ಸ್ಟ್ರೋಕ್ ಆಗಿರಬಹುದು ಎಂದು ಇದೀಗ ಡಾಕ್ಟರಿಗೆ ಅನಿಸಿತ್ತು. ಆದರೆ We are not sure ಎಂದು ಪ್ರಾಮಾಣಿಕವಾಗಿ ನುಡಿದರು. ಹಾಗೂ ಕೊನೆಯಲ್ಲಿ ನನ್ನ ಬರಹದ ಬಗ್ಗೆ ಪ್ರಶ್ನಿಸಿದರು. ಜೇನ್ ಏರ್ ಬಗ್ಗೆ ಹೇಳಿದೆ. ಮಕ್ಕಳು ತಕ್ಷಣ ಹೆಚ್ಚಿನ ಹೊತ್ತು ಹಾಗೂ ತಡರಾತ್ರಿವರೆಗೆ ಲ್ಯಾಪ್ಟಾಪ್ಗೆ ಅಮ್ಮ ಅಂಟಿಕೊಂಡಿರುವ ಬಗ್ಗೆ, ಅದರಿಂದ ಸೊಂಟ ನೋವು ಹೆಚ್ಚುತ್ತಿರುವ ಬಗ್ಗೆ ಅಹವಾಲು ಮುಂದಿಟ್ಟರು. ಸಮಾಧಾನದಿಂದ ಎಲ್ಲವನ್ನೂ ಕೇಳಿಕೊಂಡ ಡಾಕ್ಟರ್ ರಾತ್ರಿ 8 ಗಂಟೆಯ ಬಳಿಕ ಎಲ್ಲ ಎಲೆಕ್ಟ್ರಾನಿಕ್ ಮಾಧ್ಯಮದಿಂದ ದೂರವಿರುವಂತೆ ಸಲಹೆ ಇತ್ತರು. ಬೀಳ್ಕೊಂಡು ಬರುವಾಗ ಪುನಃ ಕರೆದು ಡೋಂಟ್ ಗಿವ್ ಅಪ್ ಯುವರ್ ರೈಟಿಂಗ್, ಸ್ಟಿಕ್ ಟು ಯುವರ್ ಬುಕ್ಸ್ ಎಂದು ಅವರಿತ್ತ ಆ ಅಮೂಲ್ಯ ಸಲಹೆ ನನ್ನ ಅನಾರೋಗ್ಯವೆಲ್ಲವನ್ನೂ ಮಂತ್ರದಂಡದಿಂದ ಹೊಡೆದೋಡಿಸಿತು. ವೈದ್ಯೋ ನಾರಾಯಣೋ ಹರಿಹಿ ಎಂಬುದನ್ನು ನನ್ನ ವೈದ್ಯರಲ್ಲಿ ನಾನು ಕಂಡೆ. ಬೆಂಗಳೂರಲ್ಲಿ ನೆಲೆಸಿದ್ದರೂ ನಮಗೆ ಮುಂಬಯಿಯವರೇ ಆದ ಪ್ರಿಯ ಸಾಹಿತಿ ಜಯಂತ್ ಕಾಯಕಿಣಿ ಅವರನ್ನು ನನ್ನ ಜೇನಯ್ಯರ್ ಬೆನ್ನುಡಿ ಬರೆಯುವಂತೆ ಕೇಳಲು ಕರೆ ಮಾಡಿದಾಗ ಜಯಂತ್ ಮುಂಬಯಿಯಲ್ಲಿದ್ದರು. ಮುಂಬಯಿಯ ತಮ್ಮ ಮನೆಯ ಪುನರ್ನವೀಕರಣಕ್ಕಾಗಿ ಬಂದಿದ್ದ ಜಯಂತ್ ತಕ್ಷಣ ಮಿಂಚಂಚೆಯಲ್ಲಿ ಹಸ್ತಪ್ರತಿ ಕಳುಹುವಂತೆ ತಿಳಿಸಿದರು. ಎಲೆಕ್ಟ್ರಿಕ್ ವೈರಿಂಗ್ ಕೂಡ ಕಿತ್ತು ಹಾಕಲ್ಪಟ್ಟು ಯಾವ ಸೌಲಭ್ಯವೂ ಇರದಿದ್ದ ಮನೆಯ ಕೆಲಸದಲ್ಲಿ ವ್ಯಸ್ತರಾಗಿದ್ದ ಜಯಂತ್ ಕೂಡಲೇ ನನ್ನ ಅನುವಾದವನ್ನು ಓದಿ ಬರೆದಿತ್ತ. ಬಲು ಸುಂದರವೂ ಮೌಲಿಕವೂ ಆದ ಬೆನ್ನುಡಿ ನನ್ನ ಅನುವಾದಗಳಿಗೆ ಬರೆದ ಭಾಷ್ಯವೇ ಆಗಿದೆ. ಮುದ್ರಣದಲ್ಲಿ 500 ಪುಟಗಳಾಗುವ ನನ್ನ ಜೇನಯ್ಯರಿನ ಪ್ರಕಟಣೆ ಪ್ರಕಾಶನದ ಕ್ಷೇತ್ರದ ತೊಂದರೆಗಳಿಂದಾಗಿ ತಮ್ಮ ಪಾಲಿಗೆ ಅಸಾಧ್ಯ ಎಂದು ನನ್ನ ಪ್ರಕಾಶಕ ಅಂಕಿತದ ಪ್ರಕಾಶ ಕಂಬತ್ತಳ್ಳಿ ಉತ್ತರಿಸಿದಾಗ ನನಗೆ ತುಂಬ ನಿರಾಸೆಯಾಯಿತು. ಮನೋಹರ ಪ್ರಕಾಶನ 2 ವರ್ಷಗಳ ಪ್ರಕಟಣೆ ಬಾಕಿ ಇರುವುದರಿಂದ ಸದ್ಯಕ್ಕೆ ಅಸಾಧ್ಯವೆಂದು ಉತ್ತರಿಸಿತು. ಅನುವಾದ ಅಕಾಡೆಮಿ, ಕುವೆಂಪು ಭಾಷಾಭಾರತಿ ಪ್ರಾಧಿಕಾರ, ಆಫೀಸ್ ಬದಲಾದುದರಿಂದ 1 ವರ್ಷದ ಕೆಲಸವೆಲ್ಲ ಬಾಕಿ ಉಳಿದಿದ್ದು ಈಗ ಕೃತಿಯನ್ನು ಕೈಗೆತ್ತಿಕೊಳ್ಳುವುದು ಕಷ್ಟ ಸಾಧ್ಯವೆಂದಿತು. ದಾರಿಗಾಣದಾದಾಗ ಮಂಗಳೂರ ಗೆಳತಿ ಹಾಸ್ಯ ಸಾಹಿತಿ ಭುವನೇಶ್ವರಿ ಹೆಗ್ಡೆಯವರು ಬೆಂಗಳೂರಿನ ತೇಜು ಪ್ರಕಾಶನದ ಅಣಕು ರಾಮನಾಥ್ ಅವರನ್ನು ತೋರಿದರು. ಕೂಡಲೇ ಒಪ್ಪಿಕೊಂಡ ರಾಮನಾಥ್ ಅವರಿಗೆ ನನ್ನ ಅನುವಾದವನ್ನು, ಜಯಂತ್ ಅವರ ಬೆನ್ನುಡಿಯನ್ನು, ಕವರ್ ಪೇಜಿಗೆ ಶಾರ್ಲೆಟ್ ಬ್ರಾಂಟಿಯ ಫೋಟೋವನ್ನು ಮಿಂಚಂಚೆಯಲ್ಲಿ ಕಳುಹಿದೆ. ಹ್ಯೂಮನಿಸ್ಟ್ ರಾಮನಾಥ್ ಅವರ ಪರಿಚಯ ನನಗಿರಲಿಲ್ಲ. ವಾರವೊಂದರಲ್ಲೇ ಅವರು ಕರೆ ಮಾಡಿ ನನ್ನ ವಿಳಾಸ ಕೇಳಿದರು. ಮುಂಬೈಗೆ ಬರಲಿದೆ, ಆಗ ನಿಮ್ಮಲ್ಲಿಗೆ ಬರುವೆ ಅಂದರು. ಬದಲಿಗೆ 2 ದಿನಗಳಲ್ಲಿ ಜೇನಯ್ಯರಿನ ಕರಡು ಪ್ರತಿಗಳೆರಡೂ ನನ್ನ ಕೈ ಸೇರಿದವು. ನನ್ನ ಆಶ್ಚರ್ಯಕ್ಕೆ ಮಿತಿಯಿರಲಿಲ್ಲ. ಮಂಗಳೂರಲ್ಲಿರುವ ನನ್ನ ಆಂಟ್ ಲೀನಾ ಅಲೋಶಿಯಸ್ ಅವರ ಕೈಯಲ್ಲಿ ಪುಸ್ತಕವನ್ನು ಸಮರ್ಪಿಸುವುದು ನನ್ನ ಇಚ್ಛೆ. ವೃದ್ಧಾಪ್ಯದಲ್ಲಿ ಬಿದ್ದು ಹಾಸಿಗೆ ಹಿಡಿದಿರುವ ಅವರ ಕೈಯಲ್ಲಿ ನನ್ನ ಪುಸ್ತಕವನ್ನು ಸಮರ್ಪಿಸುವುದು ಸಾಧ್ಯವಾಗುವಂತೆ ಆದಷ್ಟು ಶೀಘ್ರ ಕೃತಿ ಪ್ರಕಾಶನ ಕೈಗೊಳ್ಳುವಂತೆ ನಾನು ಅವರನ್ನು ಕೋರಿದ್ದೆ. ಅಂತೆಯೇ 2 ಪ್ರತಿಗಳನ್ನು ಮುದ್ರಿಸಿ, ಒಂದನ್ನು ಪ್ರೂಫ್ ಕರೆಕ್ಷನ್ಗಾಗಿ ಹಾಗೂ ಮತ್ತೊಂದನ್ನು ಆಂಟಿಯ ಕೈಯಲ್ಲಿಡಲೆಂದು ಅವರು ಕಳುಹಿಕೊಟ್ಟಿದ್ದರು. ಕೃತಜ್ಞತೆಯಿಂದ ನನ್ನ ಹೃದಯ ತುಂಬಿ ಬಂತು. ಆದರೆ ಪುಸ್ತಕ ನೋಡಿದಾಗ ಹೃದಯ ಕುಸಿಯಿತು. ನನ್ನ ದೌರ್ಭಾಗ್ಯ, ಹಿಂಭಾಗದಲ್ಲಿರಬೇಕಾದ ಜಯಂತ್ ಅವರ ಬೆನ್ನುಡಿಯ ಬದಲಿಗೆ ಪ್ರಕಾಶಕರ ನುಡಿಗಳೇ ಅಚ್ಚಾಗಿದ್ದುವು. ಕರಡು ಪ್ರತಿಯನ್ನು ತಿದ್ದಿ ನನ್ನ ನಿವೇದನೆಯೊಡನೆ, ಕೃತಿಕರ್ತೆ ಹಾಗೂ ಕೃತಿಯ ಕುರಿತಾದ ಪ್ರಸ್ತಾವನೆಯೊಡನೆ ಹಾಗೂ ನನ್ನ ಪರಿಚಯದೊಡನೆ ಮರಳಿ ಪ್ರಕಾಶಕರಿಗೆ ಕಳುಹಿಕೊಟ್ಟೆ. ಕೃತಿ ಬೆಳಕು ಕಾಣಲು ಮತ್ತೂ ಅನಿರ್ದಿಷ್ಟ ಕಾಲ ಕಾಯಬೇಕಿತ್ತು. ಮುಂಬೈ ಯೂನಿವರ್ಸಿಟಿ ಕನ್ನಡ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಜಿ ಎನ್ ಉಪಾಧ್ಯರು ಮಹಾರಾಷ್ಟ್ರ ಕನ್ನಡ ಸಾಹಿತ್ಯ ಪರಿಷತ್ತಿನ 50 ಸಂಭ್ರಮಕ್ಕಾಗಿ ಹೊರತರಲಿರುವ ಸ್ಮರಣ ಸಂಚಿಕೆಗಾಗಿ 150 ವರ್ಷಗಳಲ್ಲಿ ಮುಂಬೈಯಲ್ಲಿ ನಡೆದ ಕನ್ನಡ ಅನುವಾದ ಸಾಹಿತ್ಯದ ಬಗ್ಗೆ ಸಂಶೋಧನಾ ಲೇಖನವೊಂದನ್ನು ಸಿದ್ಧಪಡಿಸುವಂತೆ ಕೋರಿದರು. ಯೂನಿವರ್ಸಿಟಿಯಿಂದಲೇ ಚುರುಮುರಿ ಶೇಷಗಿರಿ ರಾಯರ ಶಾಕುಂತಲ ನಾಟಕ ನನ್ನ ಕೈ ಸೇರಿತ್ತು. ಚುರುಮುರಿ ಅವರಿಂದ ಅನುವಾದಿತವಾಗಿ 1870 ಪ್ರಕಟವಾದ ಶಾಕುಂತಲ ನಾಟಕವು ಕನ್ನಡದ ಪ್ರಪ್ರಥಮ ಅನುವಾದ ಕೃತಿ ಎಂದು ಸಿದ್ಧವಾಗಿದೆ. ಮುಂಬಯಿಯ ಎಜುಕೇಷನಲ್ ಸೊಸೈಟಿಯಿಂದ ಮುದ್ರಿತವಾಗಿ ಪ್ರಕಟವಾದ ಈ ಕೃತಿ ಅವರ ಜೀವಿತ ಕಾಲದಲ್ಲೇ ಧಾರವಾಡದ ಜ್ಞಾನವರ್ಧಕ ಮುದ್ರಣಾಲಯದಿಂದ ಮರುಮುದ್ರಣಗೊಂಡಿತ್ತು. ಆ ದಿನಗಳಲ್ಲಿ ಸುಸಂಸ್ಕೃತರ ಮನೆ ಮನೆಗಳಲ್ಲಿ ಶಾಕುಂತಲ ನಾಟಕ ಪುಸ್ತಕ ನೋಡಲು ಸಿಗುತ್ತಿತ್ತೆಂದು, ವಿವಾಹ ಸಮಾರಂಭ, ಸಂತೋಷಕೂಟ, ವಸಂತೋತ್ಸವಗಳಲ್ಲಿ ಶಾಕುಂತಲದ ಹಾಡುಗಳನ್ನು ಹಾಡಲಾಗುತ್ತಿತ್ತೆಂದು ಮುಂದಿನ ಮುದ್ರಣಗಳ ಪ್ರಸ್ತಾವನೆಯಲ್ಲಿ ಸೂಚಿತವಾಗಿದೆ. ಬೆಳಗಾವ್ ಸಮಾಚಾರ ಛಾಪಖಾನೆಯಲ್ಲಿ ಮುದ್ರಿತವಾದ ಚುರುಮುರಿ ಅವರು ಅನುವಾದಿಸಿದ ಮೃಚ್ಛಕಟಿಕದ ಪ್ರತಿ ಮಾತ್ರ ಈಗ ಲಭ್ಯವಾಗಿದೆ. ಸಂಸ್ಕೃತ, ಕನ್ನಡ, ಹಿಂದಿ, ಮರಾಠಿ, ಉರ್ದು ಮತ್ತು ಲ್ಯಾಟಿನ್ ಭಾಷೆಗಳಲ್ಲಿ ಪಾಂಡಿತ್ಯವಿದ್ದ ಚುರುಮುರಿ ಶೇಷಗಿರಿ ರಾಯರನ್ನು ಮುಂಬಯಿಯ ಕನ್ನಡದ ಆದ್ಯ ಸಾಹಿತಿ ಎಂದು ಪರಿಗಣಿಸಲಾಗಿದೆ. ಬಂಗಾಳಿ ಸಾಹಿತ್ಯ ಸಿರಿಯನ್ನು ಕನ್ನಡಕ್ಕೆ ತಂದ ಪ್ರಮುಖ ಅನುವಾದ ಕೃಷಿಕರ್ತ ಅಹೋಬಲ ಶಂಕರರ ಮಹತ್ವದ ಅನುವಾದ ಕೃತಿಗಳ ಬಗ್ಗೆ ಬರೆಯುವುದೇ ಸಂತಸದ ಅನುಭವ. ರವೀಂದ್ರನಾಥ್ ಟಾಗೋರ್, ಬಂಕಿಂಚಂದ್ರ ಚಟರ್ಜಿ, ವಿಭೂತಿಭೂಷಣ ಬಂದೋಪಾಧ್ಯಾಯ, ಬಿಮಲ್ ಮಿಶ್ರಾ, ಶರಶ್ಚಂದ್ರ ಮುಂತಾದ ಬಂಗಾಳಿ ಸಾಹಿತಿಗಳ ಸಾಹಿತ್ಯ ಸಿರಿಯನ್ನು ಕನ್ನಡಿಗರೆದುರು ತೆರೆದಿಟ್ಟ ಅಹೋಬಲ ಶಂಕರರು ಮೈಸೂರು ಸಂಸ್ಥಾನದ ಸಂಸ್ಕೃತ ಪಂಡಿತ ಕಾಶಿಪತಿ ಶಾಸ್ತ್ರಿಗಳ ಮೊಮ್ಮಗನಾಗಿ ಶಂಕರ ಜಯಂತಿಯಂದು ಬೆಂಗಳೂರಲ್ಲಿ ಜನಿಸಿದವರು. ಮುಂಬೈಯಲ್ಲಿ ಇಂಡಿಯನ್ ಎಕ್ಸ್ಪ್ರೆಸ್ ಪತ್ರಿಕೆಯ ಉಪಸಂಪಾದಕರಾಗಿ ದುಡಿದ ಶಂಕರರು 3 ತಿಂಗಳು ಕಲ್ಕತ್ತಾದಲ್ಲಿರಬೇಕಾಗಿ ಬಂದಾಗ ಬಂಗಾಳಿಯನ್ನು ಕಲಿತು ಅನುವಾದಕ್ಕೆ ತೊಡಗಿದವರು. ಜಾತೀಯತೆ, ವರ್ಗಭೇದ, ಅಸ್ಪೃಶ್ಯತೆಯ ವಿರುದ್ಧ ದನಿ ಎತ್ತಿ ಸ್ವಾತಂತ್ರ್ಯ ಹೋರಾಟದಲ್ಲೂ ಭಾಗವಹಿಸಿದವರು. ಠಾಗೋರರ ಚೋಕರ್ಬಾರಿಯನ್ನು ವಿನೋದಿನಿ ಎಂಬ ಶೀರ್ಷಿಕೆಯಲ್ಲಿ ಮೊದಲಿಗೆ ಅನುವಾದಿಸಿದರು. ಅದನ್ನು ಬೆಳಕಿಗೆ ತಂದ ಮೈಸೂರಿನ ಕಾವ್ಯಾಲಯದ ಕೂಡಲಿ ಚಿದಂಬರಂ ಅವರೇ ಮುಂದಿನ 3 ದಶಕಗಳ ಕಾಲ ಅವರನ್ನು ಪ್ರೋತ್ಸಾಹಿಸಿ ಅವರಿಂದ ಅನುವಾದಗಳನ್ನು ಹೊರತಂದರು. ಮುಂದೆ ಫ್ರೀ ಪ್ರೆಸ್ ಜರ್ನಲ್ ಪತ್ರಿಕೆಯಲ್ಲಿ ಉನ್ನತ ಹುದ್ದೆಗೇರಿ ದುಡಿದ ಅಹೋಬಲ ಶಂಕರರು ಬಿಮಲ್ ಮಿಶ್ರಾರ ಸಾಹಿಬ್ ಬಿಬಿ ಅವರ್ ಗುಲಾಂ ಬೃಹತ್ ಕೃತಿಯನ್ನು ಕನ್ನಡಕ್ಕೆ ತಂದರು. ಅನುವಾದಗಳ ಬಗೆಗಿನ ಸಂಶೋಧನಾತ್ಮಕ ಪ್ರಬಂಧಕ್ಕಾಗಿ ನಡೆಸಿದ ಅಧ್ಯಯನದಲ್ಲಿ ನನ್ನ ಮನವನ್ನು ಬಹುವಾಗಿ ತಟ್ಟಿದ್ದು ಬಿ ಗಣಪತಿ ಪೈ ಅವರು ಅನುವಾದಿಸಿದ ದುರ್ಗಾ ಭಾಗವತ್ ಅವರ ಮರಾಠಿ ಕೃತಿ ಋತುಚಕ್ರ, ಪ್ರಕೃತಿ ವರ್ಣನೆ ಹಾಗೂ ಭಾಷಾ ಸಂಪತ್ತಿನ ಭಂಡಾರವೇ ಆದ ದುರ್ಗಾ ಭಾಗವತರ ಋತುಚಕ್ರದ ಪುಟಪುಟಗಳನ್ನು ನಾನು ಸವಿಸವಿದು ಮೆದ್ದೆ. ಪ್ರಕೃತಿಯಲ್ಲಿ ಋತುಗಳ ಪರ್ಯಟನೆಯ ಮೋಹಕ ಚಿತ್ರವನ್ನು ನಮ್ಮ ಮುಂದಿಡುವ ಋತುಚಕ್ರ ದುರ್ಗಾ ಭಾಗವತ್ ಅವರ ಭಾಷಾ ಪಾಂಡಿತ್ಯ, ಪದಲಾಲಿತ್ಯ, ಸೂಕ್ಷ್ಮಾತಿಸೂಕ್ಷ್ಮ ಅವಲೋಕನ ಶಕ್ತಿ ಹಾಗೂ ಕಲ್ಪನಾ ವಿಲಾಸಕ್ಕೆ ಸಾಕ್ಷಿಯಾಗಿದೆ. ಗಣಪತಿ ಪೈ ಅವರ ರಸಗ್ರಹಣ ಹಾಗೂ ಭಾವಾಭಿವ್ಯಕ್ತಿಯ ಸಾಮರ್ಥ್ಯದಿಂದ ಅತ್ಯಂತ ಚೆಲುವಾಗಿ ಕನ್ನಡದಲ್ಲಿ ಪಡಿಮೂಡಿದ ಋತುಚಕ್ರದ ಅಧ್ಯಾಯಗಳ ಶೀರ್ಷಿಕೆಗಳೇ ಚೇತೋಹಾರಿಯಾಗಿವೆ. ವಸಂತ ಹೃದಯ ಚೈತ್ರ, ಚೈತ್ರ ಮಿತ್ರ ವೈಶಾಖ, ಜ್ಯೇಷ್ಠದ ಪ್ರಥಮ ಮೇಘಮಂಡಲ, ಮೇಘಶ್ಯಾಮ ಆಷಾಢ, ಶ್ರಾವಣ ಶೃಂಖಲೆ, ಪುಷ್ಪಮಂಡಿತ ಪುಷ್ಪಮಂಡಿತ ಭಾದ್ರಪದ, ಹೊಂಬಣ್ಣದ ಅಶ್ವೀಜ, ಸಂಧ್ಯಾರಂಜಿತ ಕಾರ್ತಿಕ, ಪ್ರಶಾಂತ ಮತ್ತು ಪ್ರಕ್ಷುಬ್ಧ ಮಾರ್ಗಶಿರ, ತಾಲಬದ್ಧ ಪುಷ್ಯ, ಮಾಯಾವಿ ಮಾಘ ಹಾಗೂ ರೂಪಧಾರಿ ಫಾಲ್ಗುಣ ಎಂಬ ಶೀರ್ಷಿಕೆಗಳೇ ಕೃತಿಯ ಹೂರಣದ ಪದಗುಂಫನದ ಮಾಧುರ್ಯವನ್ನು ಸೂಚಿಸುತ್ತವೆ. ತಮ್ಮ ವಾಸದ ಮಲಬಾರ್ ಹಿಲ್ ಪರಿಸರದಲ್ಲೇ ತಾನು ಕಂಡ ಹೂ ಹಣ್ಣು ತರು ಲತೆ ಹಕ್ಕಿ ಪಕ್ಕಿ ಕ್ರಿಮಿಕೀಟಗಳ ಸೂಕ್ಷ್ಮಾತಿಸೂಕ್ಷ್ಮ ವರ್ಣನೆಯಿಂದ ಅಪೂರ್ವ ಕಲಾಕೃತಿಯನ್ನೇ ಅವರು ಕಡೆದಿದ್ದಾರೆ. ಋತುಚಕ್ರ ಆಸ್ವಾದಿಸುವ ಹೃದಯಗಳಿಗೆ ಸಾಹಿತ್ಯ ರಸದೌತಣವೇ ಆಗಿದೆ. ವಿಚಾರ ಸ್ವಾತಂತ್ರ್ಯದ ತಾತ್ವಿಕ ನಿಲುವಿನಿಂದಾಗಿ 1 ಲಕ್ಷ ರೂಪಾಯಿಗಳ ಮಹಾರಾಷ್ಟ್ರ ಗೌರವ ಪುರಸ್ಕಾರವನ್ನು ತಿರಸ್ಕರಿಸಿದ ಸಾಹಿತ್ಯ ಶ್ರೇಷ್ಠೆ ದುರ್ಗಾ ಭಾಗವತ್ ಅವರು ತಾವು ಸಂಗ್ರಹಿಸಿ ಅನುವಾದಿಸಿದ ಲೋಕೋತ್ತರ ಕೃತಿಗಳಿಂದ ವಿಶ್ವ ಸಾಹಿತ್ಯ ಸಿರಿಯನ್ನು ಹೆಚ್ಚಿಸಿದವರು. ಅವರ ಜೀವಿತ ಕಾಲದಲ್ಲಿ ಮುಂಬೈಯಲ್ಲಿದ್ದು ಅವರನ್ನು ಕಾಣದೇ ಹೋದ ನಷ್ಟ ನನ್ನದು. ಮುಂಬೈ ವಿಶ್ವವಿದ್ಯಾಲಯ ಕನ್ನಡ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಜಿ ಎನ್ ಉಪಾಧ್ಯಾಯರ ಪ್ರೋತ್ಸಾಹದಿಂದ ಇಂತಹ ಸಾಹಿತ್ಯಾಧ್ಯಯನ ಸಾಧ್ಯವಾದ ಸಂತಸ ಕೃತಾರ್ಥತೆ ನನ್ನದು. 2015ರಲ್ಲಿ ಯೂನಿವರ್ಸಿಟಿ ಕನ್ನಡ ವಿಭಾಗಕ್ಕೆ ಕರೆಸಿಕೊಂಡು ಅನುವಾದ ಕೃಷಿಯ ಬಗ್ಗೆ ನನ್ನ ವಿಚಾರಗಳನ್ನು ಪ್ರಸ್ತುತಪಡಿಸುವಂತೆ ಡಾಕ್ಟರ್ ಉಪಾಧ್ಯಾಯರು ಕರೆಯಿತ್ತು, ಸನ್ಮಾನಿಸಿದರು. ಹಿಂದೆ 2010ರಲ್ಲಿ ವಿಶ್ವವಿದ್ಯಾಲಯ ಕನ್ನಡ ವಿಭಾಗದ ವತಿಯಿಂದ ಗೌರವ ಪುರಸ್ಕಾರವನ್ನು ನೀಡಿ ಸನ್ಮಾನಿಸಿದ್ದರು. 2015ರಲ್ಲಿ ಮಹಾರಾಷ್ಟ್ರ ಕನ್ನಡ ಸಾಹಿತ್ಯ ಪರಿಷತ್ತು ತನ್ನ 20ಸಮಾರಂಭದಲ್ಲಿ ಗೌರವ ಪುರಸ್ಕಾರದಿಂದ ಸನ್ಮಾನಿಸಿತು. 2015 ಮಾರ್ಚ್ ತಿಂಗಳಲ್ಲಿ ಕರ್ನಾಟಕ ಅನುವಾದ ಅಕಾಡೆಮಿ ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರ ಅನುವಾದ ಕ್ಷೇತ್ರದಲ್ಲಿನ ನನ್ನ ಅದುವರೆಗಿನ ಒಟ್ಟು ಸಾಧನೆಗಾಗಿ 2014ನೇ ಸಾಲಿನ ಗೌರವ ಪ್ರಶಸ್ತಿಯಿಂದ ಸನ್ಮಾನಿಸಿತು. ಧನ್ಯತೆಯ ಅನುಭವ ನೀಡಿದ, ಸಾಧಿಸಬೇಕಾದದ್ದು ಇನ್ನೂ ಬಹಳ ಇದೆ ಎಂದು ಎಚ್ಚರಿಸಿದ ಅಮೂಲ್ಯ ಕ್ಷಣವದು. ಮುಂದುವರಿಯಲಿದೆ.